ಟಿಎಸ್ ಪ್ರಸಾದ್. ಇದುವರೆಗೆ ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಕಾರ್ಯಕ್ರಮ. ಸೋಮಿ ಬುದ್ದುಗೌಡ ಮತ್ತು ಶಿವಿಗೌಡ ಅವರಿಂದ ಹಾಲಕ್ಕಿ ಸಂಪ್ರದಾಯದ ಹಾಡುಗಳು. ಈಗ ನಮ್ಮ ಹಾಲಕ್ಕಿ ಸಮಾಜದಲ್ಲಿ ಶಿಶು ತುಟ್ಲಲ್ಲಿ ಹಾಕ್ಬೇಕಿದ್ರೆ ಫಸ್ಟ್ ನಮ್ಮ ಇಂಥ ಹಾಡಾಡೋದು. ಅಯ್ಯಂಬುದೇ ನಾರೇಣ ಕೇಳಿನೋ ತುಂಗೋ ಕರು ತೊಟ್ಲ ಕಳೋಗೇನೋ. ಅಯ್ಯಂಬದೆ ನಾರಾಯಣ ಸ್ವಾಮಿ ಕೇಳಿನೋ ತುಂಗು ಕೈ ತೊಟ್ಲ ಕಳೋಗಿನೋ. ತುಂಗು ಕೈ ತೊಟ್ಲ ಕಳಗಿನೋ ನಾರಾಯಣ ಸ್ವಾಮಿಯೋ ಲಾಜು ಕಳೆ ಅರಬಿ ಕಳಗಿನೋ. ತುಂಗು ಕೈ ತೊಟ್ಲ ಕಳಗಿನೋ ನಾರಾಯಣ ಸ್ವಾಮಿಯೋ ಲಾಜು ಕೈಲರ್ವಿ ಕಳೋಗಿನೋ. ಲಾಚು ಕೇಲರ್ಬಿ ಕಳಗಿನು ನಾರಾಯಣ ಸ್ವಾಮಿಯೋ ಲಾಡೋ ಕೇ ಬೊಗರಿ ಕಳೋಗಿನೋ. ಲಾಚು ಕೇಲರ್ವಿ ಕಳಗಿನು ನಾರಾಯಣ ಸ್ವಾಮಿಯೋ ಲಾಡೋ ಕೇ ಬೊಗರಿ ಕಳೋಗಿನೋ. ಲಾಡೋ ಕೇ ಬೊಗರಿ ಕಳಗಿನು ನಾರಾಯಣ ಸ್ವಾಮಿಯೋ ಲಾಡೆ ಬಾರಂದೆ ಕಳೋಗಿನೋ. ಲಾಡೋ ಕೇ ಬೊಗರಿ ಕಳಗಿನು ನಾರಾಯಣ ಸ್ವಾಮಿಯೋ ಲಾಡೆ ಬಾರಂದೆ ಕಳೋಗಿನೋ. ಲಾಡೋ ತೊರೆಗೆ ಮಂಗನ ಮರಿ ಕಂಡೀರೋ ಲಾಡಿ ಬಾರಂದೆ ಕಳೋಗಿರೋ. ಲಾಡೋ ಕೈಗನೆ ಮಂಗನ ಮರಿ ಕಟ್ಟಿರೋ ಲಾಡೆ ಬಾರಂದೆ ಕಳೋಗಿರೋ. ಲಾಡೆ ಬಾರದೆ ಕಳಗಿನೋ ನಾರಾಯಣ ಸ್ವಾಮಿಯೋ ತೂಗೆ ಬಾರದೆ ಕಳೋಗಿನೋ. ಲಾಡೆ ಬಾರದೆ ಕಳಗಿನು ನಾರಾಯಣ ಸ್ವಾಮಿಯೋ ತೂಗೆ ಬಾರದೆ ಕಳೋಗಿನೋ. ಟಬ್ಬ ಮಾಡಿ ಎಲ್ಲಾರು ಕೂಡ್ಕೊಂಡು ಶಿಶು ಮಾವ ಉಂಗ್ಲ ತಂದು ಹಾಕದಾಗ ಹೇಳ್ತಿರು. ಮುದ್ದು ಕಂದಗೆ ಒಬ್ಬನೇ ಮಾವನೋ ಗದ್ದುಗೆ ಮ್ಯಾನೆ ಎರೆ ಮಾವೋ. ಮುದ್ದು ಕಂದಗೆ ಒಬ್ಬನೇ ಮಾವನೋ ಗದ್ದುಗೆ ಮ್ಯಾನೆ ಎರಿ ಮಾವೋ. ಗದ್ದುಗೆ ಮ್ಯಾನೆ ಎರಿ ಮಾವ ಕಂದನ ಮಾವೋ ಮುದ್ದು ಬಾರಂದೆ ಕರಾವಾನೋ. ಗದ್ದುಗೆ ಮ್ಯಾನೆ ಎರಿ ಮಾವ ನಿನ್ನಲೆ ಮಾವೋ ಎಂದು ಬಾರಂದೆ ಕರಿದನೋ. ಮುದ್ದು ಬಾರದೆ ಕರವನು ಕಂದನ ಮಾವೋ ಮುದ್ರೆ ದುಂಗುಲುವ ಇಡೋವಾನೋ. ಮುದ್ದು ಬಾರದೆ ಕರದನು ನಿನ್ನಲೆ ಬಾವೋ ಕೈಗೆ ಮಂಗುಲ್ವೇ ಲಿಡಿದಾನೋ. ಮುದ್ರೆ ವಾಲಿಡವನು ಕಂದನ ಮಾವೋ ಲಿದ್ದಿ ಬುದ್ಧಿ ಮಾತಾ ಎಳೋವಾನೋ. ಕರೆದಾನು ನಿನ್ನಲೆ ಮಾವು ಮುದ್ದೆ ಬಾರಂದೆ ಎಳುವಾನು ಮುದ್ದು ಒಳಬ್ಯಾಡಂದನು ನಳುವನು ನಮ್ಮಲೆ ಕಂದು ಕೊಡನ ನೀರಲ್ಲ ದುಡೋಬೇನು ಬಾರಂದಿನೂ ನಮ್ಮಲೆ ಕಂದು ಕೊಡವನ ನೀರಲ್ಲ ದುಡೋಬೀನು ಕೊಡವ ನೀರಲ್ಲ ದುಡುಬೀನು ನಮ್ಮಲೆ ಕಂದು ಲಾಡು ಲಂಗಳವೇ ಕೆಚೋರದು ಕೊಡನಲ ನೀರಲ್ಲ ಕುಡುಗಿನು ನಮ್ಮಲೆ ಕಂದು ಲಂಗಳ ನೀಡಲ ಕೆಸೋರದು ಅಂಗಳ ನೀರಲ ಕೆಸರದು ನಮ್ಮಲೆ ಕಂದು ತಾಯೇ ಬಂದೆ ಕಂದ ಬೋಯೋ ವಾಳು ಅಂಗಳ ನೀರಲ ಕೆಸರದು ನಮ್ಮಲೆ ಕಂದು ತಾಯೇ ಬಂದೆ ಕಂದ ನೆಗಿದಾಳು ಬೇಡೆ ನಮ್ಮ ಕಂಡ್ಗೆ ಬೋಯ್ ಬೇಡೆ ನಮ್ಮಲೆ ಕಂಡ್ಗೆ ಒಡೆದೋರ ಕೈಯ ಮುರಿಬೇಕು ಬಡಿಬೇಡಿ ನಮ್ಮ ಕಂದೆ ಬೈ ಬೇಡಿ ನಮ್ಮಲೆ ಕಂದು ಒಡೆದೋರ ಕೈಯ ಮುರಿ ಕೊಡುವ ಒಡೆದೋರ ಕೈಯ ಮುರಿ ಕೊಡುವ ನಮ್ಮ ಕಂದಾಗೆ ಬೊಯ್ದೋರ ಬಾಯ ಮುರಿ ಕೊಡುವ ಒಡೆದೋರ ಕೈಯ ಮುರಿ ಕೊಡು ನಮ್ಮ ಕಂದಾಗೆ ವೈದೋರ ಪ್ರಯ ಮುರಿ ಕೊಡುವ ಎಲ್ಲೆಲ್ಲೋ ಕುಂತಿ ಕಾಣಿಲ ತಾಯೇ ಕೇಳೆ ಊರು ಕೇಳಲ ಗರೋ ಜೀರೋ ಊರು ಕೇರಲ ಗಿರಿಜೀರೋ ಪಂಡೋರೋ ಕೆರೆಯ ಬಾವಿಯಲ್ಲ ಗರೋ ಚಿರೋ ಗುರು ಕೇರಲ ಗಿರ್ಗಿರೋ ಪಾಂಡೋರೇ ಗುರು ಬಾವಿಯಲ್ಲ ಗರೋ ಚಿರೋ ಕೆರೆಯ ಬಾವಿಯಲ್ಲ ಗಿರ್ಗಿರೋ ಪಾಂಡೋರೋ ಎಲ್ಲೆಲ್ಲೋ ಕುಂತಿ ತಾಯೇ ಕಾಣೋ ನಿಲ್ಲೋ ಬಾವೆಲ್ಲ ಗರ್ಚಿರೋ ಕುಂಟಿತಾಯೇ ಎಲ್ಲೆಲ್ಲೋ ಕುಂಟೆ ಕಾಣೋದಿಲ್ಲೋ ಎಲ್ಲೆಲ್ಲೋ ತಾಯಿ ಕಾಣಿಲ್ಲ ಮಗದೇರೋ ಬಿಂದೆ ತಿರುಗೆ ಮನೆಗೆ ಬರೋವಾರೋ ಎಲ್ಲೆಲ್ಲೋ ಕುಂಟಿ ಕಾಣಿಲ್ಲ ಮಗದೇರೇ ಬಿಂದೆ ತಿರುಗೆ ಮನೆಗೆ ಬರೋವಾರೋ ಮನೆ ಬರುವಾರೋ ಪಾಂಡೋರೋ ಭೀಮಲೆ ಮಗ ಕದವಾ ಒಡಿದಾರೋ ಎಲ್ಲೆಲ್ಲೇ ತಿರುಗೆ ಬರುವಾರೋ ಗುಂಟಿ ಮಾಡೋರೋ ಭೀಮಲೆ ಕದವಾ ಒಡಿದಾನೋ ಭೀಮಾ ಮಗ ಕದವ ಒಡೆದಾನು ಪಾಂಡೋರೋ ಲಂಗ ಎಲ್ಲರೂ ಕದವ ತೆಗಿದಾನೋ ಭೀಮಾ ಮಗ ಕದುವೆ ಒಡೆದನು ಭೀಮಲೆ ಮಗನೋ ಮಂಗ ಎಲೆ ಕದವ ತಗಿದಾನೋ ಲಂಗ ಎಲೆ ಕದವ ತಗದನು ಭೀಮಲೆ ಮಗನೋ ತಾದರೆ ಒಳಗೆ ಬರೋವಾರೋ ಕದುವ ತಗದನು ಭೀಮಲೆ ಮಗನೆ ತಾನಾದರೆ ಒಳಗೆ ನಡೆಯುವಾರೋ ಯಾರೇ ಬೊಯ್ದರೆ ಯಾರೆಲೆ ಒಡೆದರೆ ತಾಯೇ ಯಾರೆಲೆ ಕುಂದದ ಮಾತಾ ನುಡಿದಾರೋ ಯಾರೇ ಬೆಳೆದರೆ ಯಾರೇ ಬೆಳೆ ಬರ್ತಾರೆ ಯಾರೇ ಕುಂದದ ಮಾತಾ ನುಡಿದಾರೋ